ಚಂದ ಬಾಲನ ಮೇಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಸೂಪ ಕಸದ ಬೇಟೆ ಚೇತಾನಿನ ಮ್ಯಾಲೇಟೆ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಗೆಳೆ ಸಾಕರೇನ ಚಂದ ಕಲ ಮಾಟ ಮುಂದ ಆಡೇ ಬಾಕ ನನ್ನಿಂದ ಗೆಳೆ ಸಾಕರೇನ ಚಂದ ಆಡೇ ಬಾಕ ನನ್ನಿಂದ ಗೆಳೆ ಸಾಕರೇನ ಚಂದ ಆಡೇ ಬಾಕ ನನ್ನಿಂದ ಗೆಳೆ ಸಾಕರೇನ ಚಂದ ಆಡೇ ಬಾಕ ನನ್ನಿಂದ ಗೆಳೆ ಸಾಕರೇನ ಚಂದ ಮಟವ ಮಟವ ಎಲ್ಲೆ ಮಟದ ಬಾಗೇಲ ಎಲ್ಲೆ ಕಟದಾರ ದ್ರಾಕ್ಷಿಕದ ವೇಲೆ ಗೆಳೆ ಸಾಕರೇನ ಚಂದ ಕಟದಾರ ದ್ರಾಕ್ಷಿಕದ ವೇಲೆ ಗೆಳೆ ಸಾಕರೇನ ಚಂದ ಮಟದಾರ ದ್ರಾಕ್ಷಿಕದ ವೇಲೆ ಗೆಳೆ ಸಾಕರೇನ ಚಂದ ಮಟದಾರ ದ್ರಾಕ್ಷಿಕದ ವೇಲೆ ಗೆಳೆ ಸಾಕರೇನ ಚಂದ ಕಟದ ನರೋ ದ್ರಾಕ್ಷಿಕದ ವೇಲೆ ಶರಣ ಬಸವೇ ಮಟವೈತ್ರಿ ಬಾಳೆವನದಾಗ ಗೆಳೆ ಸಾಕರೇನ ಚಂದ ಮಠವೈತ್ರಿ ಬಾಳೆವನದಾಗ ಗೆಳೆ ಸಾಕರೇನು ಚಂದ ಮಠವೈತ್ರಿ ಬಾಳೆವನದಾಗ ಗೆಳೆ ಸಾಕರೇನು ಚಂದ ಮಠವೈತ್ರಿ ಬಾಳೆವನದಾಗ ಗೆಳೆ ಸಾಕರೇನು ಚಂದ ಗೆಳೆ ಸಾಕರೇನು ಚಂದ ಕಲ್ಲ ಮಾಟ ಮುಂದೆ ಆಡೇ ಬಾಕಂದ ನನ್ನಿಂದ ಗೆಳೆ ಸಾಕರೇನು ಚಂದ ಆಡೇ ಬಾಕಂದ ನನ್ನಿಂದ ಗೆಳೆ ಸಾಕರೇನು ಚಂದ ಆಡೇ ಬಾಕಂದ ನನ್ನಿಂದ ಗೆಳೆ ಸಾಕರೇನು ಚಂದ ಆಡೇ ಬಾಕಂದ ನನ್ನಿಂದ ಗೆಳೆ ಸಾಕರೇನು ಚಂದ ಇದೇ ಕಲಾವಿದರಿಂದ ಆಲಿಸಿ ಇನ್ನೊಂದು ಸಂಪ್ರದಾಯದ ಪದ ಅಡಿಯಾಗಲ್ಲ ಮೇಲಗಲ್ಲ ಗದ್ದೆಗಲ್ಲ ಪಾದಗಲ್ಲ ನಂದವಳಿ ಎಂಬ ಗಂಧ ಬಾವಾಲಿ ಗಚ್ಚಿನ ಗುಡಿಯಾಕೆ ಅದೇ ಗೊನವ ಉಗ್ರಾಣಕ ತಾಕ ಕೊಳಕೊಂಡ ಗೊರಗೆ ತಾಕ ಗುಡಿಯಗನಿಲ್ಲೇಳ ಜಂಗ ಮರೊಳಗ ಜಾಣನೆ ಸಯ್ಯಪ್ಪನ ಮಾಟಂಗಿ ನಾ ಬಾಳೆ ದರಸುವರು ಸಯ್ಯಪ್ಪನ ಮಾಟಂಗಿ ನಾ ಬಾಳೆ ದರಸುವರು ಸಯ್ಯಪ್ಪನ ಮಾಟಂಗಿ ನಾ ಬಾಳೆ ದರಸುವರು ಕಾಲಿಗೆ ತಾಕ ಕಾಲಗಾಕರೆ ನಡೆಗೆ ತಾಕ ಪಟ್ಟಿ ಉಡದರ ಬರಳಿಗೆ ತಾಕ ಊರ ಕೊರಳಿಗೆ ತಾಕ ಏಕವಾರಿ ಬಾಯಿಗೆ ತಾಕ ಕಾರ ಮೀಸಿ ಕಣ್ಣಿಗೆ ತಾಕ ಕಣ್ಣ ಕಂಕಣ ನಸಲಿಗೆ ತಾಕ ಬೆಳೆ ಅಂಗಿ ಬಂಗಾರ ಬಾಕು ಅಂಗರೇಸಿಮೆ ಮೂಡ ಹತ್ತಿಗೆ ಬಂದರು ಕೊಳ ಡುಮುಕು ಅಂದ್ರೇಳ ಜಂಗಾಮರೊಳಗ ಜಾಡನೆ ಸಯ್ಯಪ್ಪನ ಮಾಟಂಗಿ ನಾ ಬಾಳೆ ದರಸುವರು ಸಯ್ಯಪ್ಪನ ಮಾಟಂಗಿ ನಾ ಬಾಳೆ ದರಸುವರು ಸಯ್ಯಪ್ಪನ ಮಾಟಂಗಿ ನಾ ಬಾಳೆ ದರಸುವರು ಅಕ್ಕ ಕೇಳು ಪಕ್ಕ ಎರಡ ಗೆಳೆಯ ಸಾಕ್ಯಾನೆ ಸ್ವಾಮಿ ಗೆಳೆಯ ಸಾಕ್ಯಾನೆ ರೆಕ್ಕೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾವೆ ರೆಕ್ಕೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾವೆ ರೆಕ್ಕೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾರೆ ರೆಕ್ಕೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾರೆ ಬಾಗಲದಾಗ ನೆಲದ ನವ್ವ ಬಾಲೋಳನ ಮಾನೆ ಸ್ವಾಮಿ ಬಾಲೋಳನ